sky, feeling so high. Ya, kamanaktiya, hingya kekoltiya, ninna gunor buttu, balpa fagoitu. Struck, tu nan body, we, kai tu ninnodi, aag, trenav jodi, kola very deep. Kele twinkle twinkle little star, nine nanna superstar, nane ninna rajakumare. No problem, inna height swalpa jaasti ne. No problem, inna waiting list al nanithu. No problem, inna heart alli jaga kotte. Life langu alle nanu chanda utine. Strong tu nan body, weak ay tu ninnodi. Aagutre naav jodi, kola veri dee. Everybody listen to my love beat. I'm lost in my heart to heart type. I don't want them to love all the type. Suraj Kumar na miss ke damaru. Love school ye, ni teacher adare. ಬೆಂಚಲಿ ನಾ ಸ್ಟೂಡೆಂಟ್ ಆಗುವೆ ಮಂಗಾಗಿ ಸೀತ ಶಿವುಗಾಗಿ ಗೀತ ನಂಗೆ ನೀನು ಸ್ವಂತ ಬಾ ಮಿಲ್ಟ್ರಿ ಹೋಟ್ಲಲ್ಲಿ ಮುದ್ದೆ ತಿನ್ನೋಣ ನೋ ಪ್ರಾಬ್ಲಮ್ ನಿಂಗೆ ಫ್ಲಾಶ್ ಬ್ಯಾಕ್ ಇದ್ರು ನೋ ನೋ ಪ್ರಾಬ್ಲಮ್ ನನ್ನ ಎಟಿಎಂ ಮಾಡ್ಕೊಂಡು ನೋ ಪ್ರಾಬ್ಲಮ್ ನಿನ್ನ ಮಮ್ಮಿ ಡ್ಯಾಡಿ strong tu nan body ve kai tu ninnodi aa train av jodi de ಸೆಲ್ಲಿಗೆ ನಾ ಹೆಡ್ ಫೋನ್ ಆಗುವೆ ನೀ ಕಟ್ಟೋ ಬಿಲ್ಲಿಗೆ ನಾ ಸಾಲ ಮಾಡುವೆ ಸಪ್ನೋ ಕಿರಾಣಿ ಹತ್ತು ನನ್ನ ದೋಣಿ ಬೇಕಿಲ್ಲ ಏಣಿ ನಿರಿಲ್ದೆ ಇರೋ ನದಿ ದಾಟೋಣ್ವೆ ನೋ ಪ್ರಾಬ್ಲಮ್ ನಿನ್ನ ಕಲರ್ ಸ್ವಲ್ಪ ಜಾಸ್ತಿನೇ ನೋ ಪ್ರಾಬ್ಲಮ್ no problem nino opte kitte idkutre na tv nine label kutu bye bad ko tine strong tu nan body weak tu ninnodi aa train av jodi kola very deep.